ಈಗ ಮಳೆಗಾಲ ಬರ್ತಾ ಇದೆ ಅಂತಂದಾಗ ರೈತರು ಬಹಳ ಮುಖ್ಯವಾಗಿ ಕೆಲವೊಂದು ಚಟುವಟಿಕೆಗಳನ್ನ ಮಾಡಬೇಕು. ಈಗ ನೋಡಿ, ಈಗ ಮಳೆಗಾಲ ಅಂತಂದಾಗ ಈಗ ಜೂನ್ ಜುಲೈ ತಿಂಗಳಲ್ಲಿ ಈಗ ಏನು ಪ್ರಾರಂಭ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿಯೇ ಅವರು ತೋಟವನ್ನು ಮೊದಲನೇದಾಗಿ ಸ್ವಚ್ಛಗೊಳಿಸಬೇಕಾಗ್ತದೆ. ಈಗ ಆಲ್ರೆಡಿ ಈಗ ಒಣಗಿರೋ ಕಾಯಿ ಉದುರು ಇರುವಂಥದ್ದು ಅಥವಾ ಈಗ ಆಲ್ರೆಡಿ ನಮಗೇನಾದ್ರೂ ಕೆಲವೊಂದೆಲ್ಲ ಏನು ಕೊಳೆ ರೋಗ ಬಂದಿರತಕ್ಕಂಥ ಒಂದು ಕಾಯಿಗಳಿಗೇನಿರ್ತವೆ ಅವು ಏನಾದ್ರು ಕೆಳಗಡೆ ಬಿದ್ದಿದ್ರೆ ಅವುಗಳನ್ನೆಲ್ಲ ಎಕ್ಕಿ ತೆಗೆದು ಹಂಗಂತ ಹೇಳ್ಬಿಟ್ಟು ನಮ್ಮ ತೋಟದಿಂದ ತೆಗೆದು ಪಕ್ಕದ ತೋಟಕ್ಕೆ ಹಾಕೋದು ಸರಿಯಲ್ಲ. ಸರಿಯಾಗಿ ಅದನ್ನು ಡಿಸ್ಪೋಸ್ ಮಾಡಬೇಕಾಗತ್ತೆ. ಅಂದರೆ ಎಲ್ಲನೂ ಎಕ್ಕಿ ತೆಗೆದು ಮಣ್ಣಲ್ಲಿ ಊತಾಕಬೇಕು ಅಥವಾ ಅದನ್ನು ಸುಟ್ಟಾಕಬೇಕಾಗತ್ತೆ. ಆ ಥರ ಏನಾದರೂ ಮಾಡಿ ಮಾಡಬೇಕಾಗತ್ತೆ. ಈಗ ನಾವು ಕೊಳೆ ರೋಗ ಅಂತ ಅಂದಾಗ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಬೋಡೋ ದ್ರಾವಣ. ಈ ಬೋಡೋ ದ್ರಾವಣ ಇವತ್ತು ನೆನ್ನೆದಲ್ಲ, ನೂರಾರು ವರ್ಷಗಳಿಂದನೂ ಸಹ ಇದೇ ದ್ರಾವಣವನ್ನು ಮಾಡ್ಕೊತಾ ಬರ್ತಿದ್ದಾರೆ. ಆದ್ರೂ ಸಹ ರೈತರು ಮಾಡುವಂಥ ವಿಧಾನದಲ್ಲಿ ಏನಾದ್ರು ತಪ್ಪಿದ್ರೆ ಇದರ ಒಂದು ಪರಿಣಾಮ ವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸ್ಬೇಕನ್ನೋದು ಭಾಳ ಮುಖ್ಯ. ಅದನ್ನು ತಿಳ್ಕೊಂಡು ರೈತರು ಅದನ್ನು ಪರಿಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಒಳ್ಳೆ ರೀತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಬೋಡೋ ದ್ರಾವಣ ಸಿಂಪಡಣೆ ಮಾಡಬೇಕು ಅನ್ನೋದಾದಾಗ ನಮಗೆ ಬೇಕಾಗುವಂಥ ವಸ್ತುಗಳು ಏನೇನು ಅನ್ನೋದನ್ನು ನಾವು ನೋಡ್ಕೊಳ್ಳೋದಾದ್ರೆ, ಯಾಕಂದರೆ ಈ ಬೋಡೋ ದ್ರಾವಣ ಅಂತಕ್ಕಂಥದ್ದು ನಮ್ಮ ಸೊಲ್ಯೂಷನ್ ಕೊಡಿ ಅದನ್ನು ನಾವು ಸ್ಪ್ರೇ ಮಾಡಬೇಕು ಅಂತಂದರೆ ಅದು ಸಿಗೋದಿಲ್ಲ. ಅದ್ರ ಬದಲು ನಾವೇ, ಯಾಕಂದರೆ ಕಾಸ್ಟ್ ಮತ್ತು ಸುಣ್ಣ, ಈಗ ಚಿಪ್ ಸುಣ್ಣ ಇರ್ಬೋದು ಅಥವಾ ಸುಟ್ಟಿರುವಂಥ ಸುಣ್ಣ ಇರ್ಬೋದು, ಯಾವ್ದಾದ್ರು ಸುಣ್ಣವನ್ನು ನಾವು ತೊಗೋಬೋದು. ಟ್ವಿಟರ್ ತಯಾರಿ ಮಾಡ್ತಕ್ಕಂಥ ಒಂದು ಸೊಲ್ಯೂಷನ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಾದರೆ ಯಾಕೆಂದರೆ ಒಂದು ಸಲ ನಾವು ಸ್ಪ್ರೇ ಮಾಡೋಕ್ಕೆ ಪ್ರಾರಂಭ ಮಾಡ್ತು ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ 1 ಎಕರೆ 2 ಎಕರೆ ಪ್ರದೇಶ ಹೇಳ್ತೀವಿ ಅಲ್ವಾ. ಅದೇ ರೀತಿ ಈಗ ಈ ಮಾಡುವಾಗ ಯಾವ ಥರ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು ಮತ್ತು ಸಿಂಪಡಣೆ ಮಾಡುವಾಗ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು ಅನ್ನೋದು ಭಾಳ ಮುಖ್ಯ. ಈಗ ನಾವೇನಾದ್ರೂ ಬೋಡೋ ದ್ರಾವಣ ಅಥವಾ ತಾಮ್ರದ ಪಾತ್ರೆ ಇದೆ ಅಂದರೆ ಅಂಥ ಪಾತ್ರೆಗಳನ್ನ ಅಥವಾ ಲೋಹದ ಪಾತ್ರೆಗಳನ್ನ ನಾವು ಬಳಸಬಾರ್ದು. ಯಾಕೆ ಅಂತಂದರೆ ಈಗ ನಾವು ತಾಮ್ರ ಬಳಸ್ತೀವಿ, ಮೈಲ್ತುತ್ತ ಅದ್ರ ಜೊತೆಗೆ ಏನಾದರೂ ರಿಯಾಕ್ಷನ್ ಆಗಿ ಅದರ ಒಂದು ಸಾರವನ್ನು ಕಳ್ಕೊಳ್ಳೋ ಡ್ರಮ್ ಅಂತ ನಾವೇನು ಹೇಳ್ತೀವಿ, ಅಥವಾ ಉಡಂದಿರ್ಬೋದು ಅಥವಾ ಮಡಕೆಯಿಂದ ಮಾಡಿರ್ತಕ್ಕಂಥದ್ದು ಏನಾದ್ರು ಕಂಟೈನರ್ ಸಿಕ್ಕಿದ್ರೆ ಅಂಥದನ್ನು ತೊಳೆದು ತಗೋತೀವಿ. ಈಗ ಮೊದಲನೇದಾಗಿ 10 ಕೆಜಿ ನಿಮಗೆ ಮೈಲ್ತುತ್ತನ ನಾವು ಒಂದು 10 ಲೀಟ್ರ್ ಪ್ರತ್ಯೇಕವಾಗಿ ನಾವು ಕಲಿಸಿರ್ತೇವೆ. ಈಗ ನಾವು 80 ಲೀಟ್ರು ನೀರು ಇರ್ತಕ್ಕಂಥ ಇಲ್ಲಿ ನಾವು ನೋಡಬೇಕಾಗಿರೋದು ಭಾಳ ಮುಖ್ಯವಾಗಿ ಒಂದು ಮೈಲ್ ತುತ್ತ ದ್ರಾವಣಕ್ಕೆ ಈ ಒಂದು ಸ್ಬೇಕಿಗೆ ಈಗ ಒಂದು ಸರಿಯಾದಂಥ ಒಂದು ದಿಮ್ಮಿ ತಗೊಂಡು ಅದನ್ನು ನಾವು ಎಲ್ಲ ಚೆನ್ನಾಗಿ ಕಲಿಸಿದಾಗ ಇರ್ತಕ್ಕಂಥ ವಿಧಾನ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ಒಂದೇನು ನಮಗೆ ಬೇಕಾಗುವಂಥ ಮೈಲ್ ತುತ್ತ ಇದೆ, ಮೈಲ್ ತುತ್ತ ದ್ರಾವಣ ಮಾಡ್ಕೊಂಡಿದ್ದೀವಿ ಮತ್ತು ಸುಣ್ಣ ದ್ರಾವಣ ಮಾಡ್ಕೊಂಡಿದ್ದೀವಿ. ಆ ಸುಣ್ಣ ದ್ರಾವಣ ಮೈಲ್ ತುತ್ತ ದ್ರಾವಣನ 80 ಲೀಟ್ರ್ ನೀರು ಇರತಕ್ಕಂಥ ಒಂದು ಕಂಟೈನರ್ಗೆ ಹಾಕಿ ತಿರುಗಿಸ್ತಾ ಇರ್ತೀವಿ. ಈಗ ಸರಿ ಇದೆಯಾ ಇಲ್ವಾ ಅಂತ ನೋಡಬೇಕು ಅನ್ನೋದಾದರೆ 2 ಮಾರ್ಗಗಳು ಇದೆ. PH ಪೇಪರ್ ಹೌದು, PH ಪೇಪರ್. ಈಗ PH ಪೇಪರು ವೈಜ್ಞಾನಿಕವಾಗಿ ನೋಡುವಂಥದ್ದು, ಅದನ್ನು ಹೇಗೆ ಅಂತಲೂ ಹೇಳ್ಬಿಡ್ತೀನಿ. ಇವಾಗ PH ಪೇಪರ್ ಕೊಡಿ ಅಂದರೆ ಕೊಡ್ತಾರೆ, ಅದೇನು ಇಷ್ಟು ಸಣ್ಣ ತುಂಡು ಆದರೆ ಸಾಕಾಗ್ತದೆ. ಆ ಸಣ್ಣ ತುಂಡು ಹಳದಿ ಪೇಪರ್ನ ನಾವು ಅವನ PH ಮಟ್ಟ 7 ಇದೆ ಅಂತ ಅರ್ಥ. ಅಂದರೆ ಅದು ನ್ಯೂಟ್ರಲಲ್ಲಿದೆ, ಅದು ಸರಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಅದೇನು ಸೇರ್ಪಡೆ ಆಗಬೇಕಾಗತ್ತೆ ಅಂತ. ಸೊ ಆವಾಗ ನಾವು ಸುಣ್ಣದ ದ್ರಾವಣವನ್ನು ನಿಧಾನಕ್ಕೆ ಮತ್ತಷ್ಟು ಆಗ್ತಾ ಆಗ್ತಾ ಕಲಿಸ್ಬೇಕಾಗತ್ತೆ. ಸೊ ಅದು ಭಾಳ ಮುಖ್ಯ. ಈಗ ಒಂದಕ್ಕೊಂದು ಸೇರೋ ರೀತಿ ನಾವು ಆಗ್ತಾ ಇರ್ತೀವಿ, ಅದೇ ರೀತಿ ನಾವು ಕಲಿಸ್ತಾ ಇದ್ದಾಗ 100 ಲೀಟ್ರು ದ್ರಾವಣ ನಮಗೆ ಸಿದ್ಧತೆ ಆಗುತ್ತೆ. ಈಗ ರೈತರು ಕೇಳ್ಬೋದು, ಸ್ವಾಮಿ ನಮಗೆ PH ಪೇಪರ್ ನಾವು ಎಲ್ಲಿಂದ ತರೋಣ, ನಮ್ಗೆ ಇತರೆ ಬೇರೆ ಇನ್ನೇನಾದ್ರೂ ವಿಧಾನ ಇದೆಯಾ, ನಮಗೆ ಈಗೇನು ನಾವೇ ತಿಳ್ಕೊಳ್ಳೋದಕ್ಕೆ ಏನಾರು ಇದೆಯಾ ಅನ್ನೋದಾದರೆ, ಈವನ್ ನಾವು ಚೆನ್ನಾಗಿ ಸಾಣೆ ಹಿಡಿದಿರಕ್ಕಂಥ ಕತ್ತಿ ಇರ್ಬೋದು, ಬ್ಲೇಡ್ ಇರ್ಬೋದು, ಅದನ್ನು ಹದ್ದಿದ್ರೆ ಬಳಸಬೇಕು ಅಂತ ಹೇಳ್ಬೋದು. ಇಲ್ಲ ಯಾವುದೇ ಥರ ಬಣ್ಣ ನಿಲ್ಲೋದಿಲ್ಲ ಅಂತಂದರೆ ಆ ಒಂದು ದ್ರಾವಣ ಸರಿಯಾಗಿದೆ ಅಂತ ತಿರುಗಿಸ್ತಾ ಇರಬೇಕು. ಯಾಕಂದರೆ ಇಲ್ಲ ಅಂದರೆ ತಿರುಗಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಕೆಳಗಡೆ ಶೇಖರಣೆ ಆಗ್ತಾ ಹೋಗುತ್ತೆ ಗಸ್ಟ್ ಥರ. ಸೊ ಹಾಗಾಗಿ ಅದು ದ್ರಾವಣ ಸರಿಯಾದಂಥ ಪ್ರಮಾಣದಲ್ಲಿ ಅದು ಸರಿಯಾಗಿದ್ದಿಲ್ಲ. ಸೊ ಈ ಥರ ಏನು ಚೆನ್ನಾಗಿ ನಾವು ತಯಾರು ಮಾಡ್ಕೊಂಡಿದ್ದೀವಿ ಆ ಸುಣ್ಣದ ನೀರನ್ನ, ಅದನ್ನು ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಇಲ್ಲಿ ಕೆಲವರೆಲ್ಲ ಹೇಳ್ತಾರೆ, ಇವಾಗ ನಮಗೆ ಒಂದು ಸಲ ಸ್ಪ್ರೇ ಮಾಡಿದ್ರೆ ನಮಗೆ ಬೆಳ್ಳಗೆ ಕಾಣಬೇಕು ತೋಟ ಅಂತಾರೆ. ಆದರೆ ದಯವಿಟ್ಟು ರೈತ ಬಾಂಧವರು ಅರ್ಥ ಮಾಡ್ಕೋಬೇಕು, ಇಲ್ಲಿ ಬೆಳ್ಳಗೆ ಕಾಣುವಂಥದ್ದು ನಮಗೆ ವಿಷಯ ಅಲ್ಲ, ಅದಕ್ಕೆ ಬೇಕಾಗುವಂಥ ಒಂದು ಲೇಪನ ಆದರೆ ಸಾಕಾಗ್ತದೆ. ನಾವು ಅದಕ್ಕೋಸ್ಕರ ಚೆನ್ನಾಗಿ ನೀರಲ್ಲಿ ತೊಯ್ಯೋ ರೀತಿ ಅದಕ್ಕೆ ಸ್ಪ್ರೇನ ಮಾಡುವಂಥದ್ದು. ಕೆಳಗಡೆಯಿಂದನೇ ನೀವು ಸ್ಪ್ರೇ ಮಾಡುವಾಗ ಅದು ಆ ಗೊನೆ ಪೂರ್ತಿ ಅದು ತೊಯ್ಯಬೇಕು, ತೊಯ್ಯೋ ರೀತಿ ನಾವು ಅದಕ್ಕೆ ಸ್ಪ್ರೇನ ಮಾಡೋದನ್ನು ನಾವು ಕಾಣಬೇಕಾಗ್ತದೆ. ಸೊ ಆ ಥರ ಚೆನ್ನಾಗಿ ಸ್ಪ್ರೇ ಮಾಡಿದ್ರೆ ಅದು ಒಳ್ಳೆ ರೀತಿ ಆಗ್ತದೆ. ಸೊ ಇವಾಗ ನಾವು ದ್ರಾವಣ ಎಲ್ಲ ತಯಾರು ಮಾಡ್ಕೊಂಡಿದ್ದೇವೆ, ಸ್ಪ್ರೇ ಮಾಡ್ತಾ ಇದ್ದೇವೆ ಅಂತಂದಾಗ ಸ್ಪ್ರೇ ಮಾಡುವಾಗಲೂ ಸಹ ಒಬ್ಬ ವ್ಯಕ್ತಿ ಇಲ್ಲಿ ನಿಮಗೆ ಸ್ಪ್ರೇಯರ್ ಹತ್ರ ನಿಮಗೆ ಪಂಪ್ ಮಾಡ್ತಾ ಇರಬೇಕು. ಪಂಪ್ ಮಾಡುವಾಗ ಕಲಿಸ್ಬೇಕು ಅದನ್ನು. ನಾವೇನಾದರೂ ತಿಳಿ ನೀರನ್ನೇ ಬಿಟ್ಬಿಟ್ರೆ ಮೇಲ್ಗಡೆ ಬರೀ ತಿಳಿ ನೀರೇ ಹೊರಟೋಗುತ್ತೆ, ಆಮೇಲೆ ಗಷ್ಟ ಉಳ್ಕೊಳ್ಳುತ್ತೆ. ಸೊ ಆ ಥರ ಆಗಬಾರ್ದು. ಸೊ ಹಂಗಾಗಿ ಆದಷ್ಟು ಒಬ್ಬರು ಸ್ಪ್ರೇ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬರು ತಿರುಗಿಸೋತವ ಮತ್ತು ಒಬ್ಬರು ಗಟಾರ ಹತ್ರ ಅಥವಾ ನಿಮಗೆ ಡ್ರಮ್ ಹತ್ರ ತಿರುಗಿಸೋ ಥರ ನೋಡ್ಕೋಬೇಕಾಗತ್ತೆ. ಇದು ಭಾಳ ಮುಖ್ಯವಾದಂತಹ ವಿಚಾರ. ಆತ್ಮೀಯ ಕೇಳುಗರೆ, ಏಪ್ರಿಲ್ 10ರಂದು ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೇಶ್. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252582 ಅಥವಾ 251500. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252582 ಅಥವಾ 251509. ಮೈಸೂರಿನ STD ಕೋಡ್ 0821. ಮರೆಯದಿರಿ, ಏಪ್ರಿಲ್ 10 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಸೊ ಇದಾದಮೇಲೆ ನಮಗೆ ಅಕಸ್ಮಾತಪ್ಪ, ಈಗಾಗಲೇ ಮಳೆಗಾಲ ಅಂತ ಹೇಳಿದ್ದೇವೆ, ಮಳೆಗಾಲ ಪ್ರಾರಂಭಕ್ಕೆ ಅಂತ ಹೇಳಿದ್ದೇವೆ, ನಾವೇನೋ ನಮ್ಮ ಒಂದು ಟೈಮ್ ಸರಿ ಇಲ್ವೋ ಏನೋ, ನಾವು ಸ್ಟಾರ್ಟ್ ಮಾಡಿಬಿಟ್ವಿ, ಅವಾಗೇನಾದ್ರು ಮಳೆ ಬಂದುಬಿಟ್ರೆ ಏನು ಅನ್ನೋದಾದರೆ, ಇವಾಗ ಈ ದ್ರಾವಣ ಏನಿದೆ ಅದನ್ನು ನಾವು ಮಳೆ ಬರುವಾಗ ಸ್ಪ್ರೇ ಮಾಡಿದ್ರೆ ಅದಕ್ಕೆ ಯಾವುದೇ ಥರ ಪ್ರಯೋಜನಕ್ಕೆ ಬರಲ್ಲ. ಮತ್ತು ಮಳೆ ಬರುವಾಗ ಸ್ಪ್ರೇ ಮಾಡಬಾರ್ದು ಅಂದರೆ ಮಳೆ ನಿಲ್ಲಬೇಕಾಗ್ತದೆ. ಸೊ ಇವತ್ತು ಮಳೆ ನಿಂತಾದಮೇಲೆ ನಂತರ ಅದನ್ನು ನಾವು ಸ್ಪ್ರೇ ಮಾಡ್ಬೋದು. ಈಗ ಅದನ್ನು ಹಾಗೇ ಇಟ್ಕೊಳ್ತೀವಿ ಅನ್ನೋದಾದರೆ ಅಟ್ಲೀಸ್ಟ್ ಒಂದು ದಿನದ ಮಟ್ಟಿಗೆ ನಾವು ಇಟ್ಕೊಂಡು ಅದನ್ನು ಮತ್ತೆ ಬಳಸ್ಬೋದು. ಮತ್ತೆ ಬಳಸ್ತೀವಿ ಅನ್ನೋದಾದರೆ ರಾತ್ರಿ ದಿವಸನೇ ನಾವು ಅದಕ್ಕೊಂದು 1/2 kg ಬೆಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸಿಟ್ಟು ಆ ನಂತರ ಎರಡನೇ ದಿನವೂ, ಅಂದರೆ ಇವತ್ತು ನಾವೇನು ದ್ರಾವಣ ತಯಾರಿ ಮಾಡ್ಕೊಂಡಿದ್ದೇವೆ, ಮಾರನೇ ದಿವಸನೂ ಅದನ್ನು ಬಳಸ್ಬೋದು. ಹಂಗಂತ ಮೂರನೇ ದಿವಸ ಮಳೆ ಬಂತು ಅಂದಾಗ ಮತ್ತೆ 1/2 kg ಬೆಲ್ಲ ಹಾಕೊಂಡು ಮಾಡ್ತೀವಿ ಅಂತಂದರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಮತ್ತು ಆಗಿದ್ದರೆ ಸೊಲ್ಯೂಷನ್ ಏನಪ್ಪ, ಅಥವಾ ಈ ಥರ ಒಂದೊಂದು ಸಲ 100-100 liter ನಾವೇನಾದ್ರು ಕಳ್ಕೊಳ್ಳೋದಕ್ಕೆ ಆಗುತ್ತೆ ಅನ್ನೋದಾದರೆ ಏನು ಮಾಡ್ಬೋದು ಅಂದರೆ, ನಮಗೆ ಮಳೆ ಬರುವಂಥ ಮುನ್ಸೂಚನೆ ಇದೆ ಅಂತ ಏನಾದ್ರು ಕಂಡು ಬಂದರೆ ನಾವು ಅದನ್ನು ಒಂದಕ್ಕೊಂದನ್ನು ಮಿಶ್ರಣ ಮಾಡ್ದೇ ಪ್ರತ್ಯೇಕವಾಗಿಟ್ಟರೆ ಅದಾಗ ನಾವು ಯಾವಾಗ ಬೇಕಾದ್ರೂ ಅದನ್ನು ಬಳಸ್ಕೋಬೋದು. ಅಂದರೆ ಏನರ್ಥ, ಮೈಲ್ ತುತ್ತನ್ನು ನಾವೇನು 10 liter ನಾವು ಕರಗಿಸ್ಕೊಂಡು ಇಟ್ಕೊಂಡಿರ್ತೇವೆ, ಅದೇ ರೀತಿ ಸುಣ್ಣವನ್ನು 10 liter ಕರಗಿಸ್ಕೊಂಡು ಇಟ್ಕೊಂಡಿರ್ತೇವೆ, ಅದನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ನಾವು ಬೇಕಾದರೆ ಮತ್ತೆ ಮಾರನೇ ದಿವಸ ಇನ್ನು 2 ಬಿಟ್ಟಾದ್ರೂ ಮತ್ತೆ ಅದನ್ನೆಲ್ಲ ಸೇರಿಸ್ಕೊಂಡು ನಾವು ದ್ರಾವಣವನ್ನು ತಯಾರು ಮಾಡಿಕೊಂಡು ನಾವು ಸ್ಪ್ರೇನ ಮಾಡ್ಬೋದು. ಮತ್ತು ಇನ್ನೊಂದು ಸಾಮಾನ್ಯವಾಗಿ ರೈತರು ಏನಂದರೆ, ಈಗ ಸರ್ ನಮಗೆ ಕೂಲಿ ಆಳುಗಳು ಸಿಗೋದು ಭಾಳ ಕಷ್ಟ, ಅದರಲ್ಲೂ ನಮ್ಮಲ್ಲಿ ಈಗ ಅವನಿಗೆ ಊಟ ಕೊಡಬೇಕು, 500 ಕೊಟ್ಟು ಎಲ್ಲ ಥರ ಉಪಚಾರ ಮಾಡಿ ಅವನಿಗೆ ಕೊಡಬೇಕಾಗ್ತದೆ, ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಒಂದಷ್ಟು ಕೀಟನಾಶಕವನ್ನು ಸೇರಿಸಿ ಒಂದಷ್ಟು ಬೂಸ್ಟರು ಎಲ್ಲ ಸೇರಿಸಿ ಒಟ್ಟಿಗೆ ಸ್ಪ್ರೇ ಮಾಡ್ತೇವೆ, ಆ ಥರ ಮಾಡ್ಬೋದಾ ಅಂತ ಕೇಳ್ತಾರೆ. ದಯವಿಟ್ಟು ನಾವು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೋತ, ಒಂದು ಕೀಟನಾಶಕವನ್ನು ಇದ್ರ ಜೊತೆಗೆ ಸೇರಿಸಿ ಹೊಡೆದ್ರೆ ಇದರ ಪರಿಣಾಮವೂ ಇರೋದಿಲ್ಲ, ಕೀಟನಾಶಕದ ಪರಿಣಾಮವೂ ಇರೋದಿಲ್ಲ. ಹಾಗಾಗಿ ಯಾವುದೇ ಥರ ವಸ್ತುಗಳನ್ನ ಇದ್ರ ಜೊತೆ ಮಿಕ್ಸ್ ಮಾಡಿ ಹೊಡಿಬಾರ್ದು. ಓನ್ಲಿ ಅಂಟು ಅಥವಾ ನಾವೇನು ಅದಕ್ಕೆ ನಾವು ಅಂಟು ಅಂತ ಹೇಳ್ತೀವಿ, ಅಥವಾ ನಿಮಗೆ ಏನು ಶಾಂಪು ಪ್ಯಾಕೆಟ್ ಅಂತ ಹೇಳ್ತೀವಿ, ಅವನ್ನ ಬೇಕಾದರೆ ಜೊತೆಗೆ ಸೇರಿಸ್ಕೊಂಡು ನಾವು ಸ್ಪ್ರೇನ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಇನ್ಯಾವುದೇ ಥರ ಕೀಟನಾಶಕಗಳನ್ನ ಈ ಜೊತೆಗೆ ಸೇರಿಸಿ ನಾವು ಸಿಂಪಡಣೆ ಮಾಡಬಾರ್ದು, ಅದು ಮಾಡಿದ್ರೆ ತಪ್ಪಾಗ್ತದೆ, ಆವಾಗ ಅದರ ಒಂದು ಪರಿಣಾಮ ಸೇರೋದಿಲ್ಲ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಯಾವಾಗ ಸ್ಪ್ರೇ ಮಾಡಬೇಕಾಗತ್ತೆ, ಎಷ್ಟೆಷ್ಟು ಮಾಡಬೇಕಾಗತ್ತೆ ಅನ್ನೋದನ್ನು ನೋಡ್ಕೊಂಡು ಅಂದರೆ ಇವತ್ತಿಗೂ ಸಹ ಅದು ರಾಮಬಾಣ ಅನ್ನೋದನ್ನು ನಾವು ಕಂಡಿಟ್ಕೊಂಡಿದ್ದೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಈ ಒಂದು ಬೋಡೋ ದ್ರಾವಣ ಅಂತಕ್ಕಂಥದ್ದು ನಮಗೆ ಕೊಳೆ ರೋಗ ಬರ್ದಂಗೆ ತಡೆಯುವಂಥ ಒಂದು ಶಕ್ತಿ ಇರತಕ್ಕಂಥ ಒಂದು ಲೇಪನ. ಅದನ್ನು ನಾವು ಮಳೆಗಾಲ ಬರೋಕ್ಕಿಂತ ಮುಂಚಿತವಾಗಿಯೇ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ತೋಟವನ್ನು ನಾವು ರಕ್ಷಣೆ ಮಾಡ್ಕೊಬೋದು. ಒಂದ್ಸಲ ಬಂದ್ಬಿಟ್ಟಿದೆ ಅಂತಂದಾಗ ಮತ್ತೆ ಇನ್ನೇನು ಮಾಡೋದು ಅನ್ನೋದಾದರೆ, ಎಲ್ಲ ಏನು ಎಕ್ಕಿ ತೆಗೆದಿರೋವಂಥದ್ದು ತೋಟದಿಂದ ಹೊರಗಡೆ ಹಾಕೋದ್ರ ಜೊತೆಗೆ ನಾವು ಸ್ಪ್ರೇನ ಮಾಡಬೇಕಾಗತ್ತೆ. ಅದು ಈಗೇನು ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚೆ ಒಂದ್ಸಲ ಮಾಡ್ತೇವೆ, ಮತ್ತೆ 15 ಮತ್ತೆ ಇನ್ನೂ 15 ಈ ಥರ ಒಂದು 2-3 ಸ್ಪ್ರೇಗಳನ್ನ ಕೊಡೋದ್ರ ಮೂಲಕ ನಾವು ನಮ್ಮ ಒಂದು ಬೆಳೆನ ರಕ್ಷಣೆ ಮಾಡ್ಕೊಬೋದು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಸ್ಪ್ರೇಗಳನ್ನ ತಗೋಬೇಕಾಗತ್ತೆ. ಕನಿಷ್ಠ ಒಂದು 3 ಸ್ಪ್ರೇನಾದ್ರು ತಗೊಂಡ್ರು ಸಹ ನಾವು ಬೆಳೆನ ನಾವು ಕಾಪಾಡ್ಕೋಬೋದು. ಮಳೆಗೆ ಮುಂಚೆನೆ 3 ಸ್ಪ್ರೇ ಅಲ್ಲ, ಈಗ ಮಳೆಗಾಲಕ್ಕಿಂತ ಮುಂಚೆ ಒಂದು ಸ್ಪ್ರೇ. ಮಳೆಗಾಲ ಬರ್ತಾ ಇದೆ, ಸ್ಟಾರ್ಟ್ ಆಗಿದೆ, ಆ ನಂತರ 15 ಒಂದು ಅಂತರದಲ್ಲಿ ಬಿಡುವಿನಲ್ಲಿ ಇನ್ನೊಂದು ಸ್ಪ್ರೇ, ಒಟ್ಟು 3 ಸ್ಪ್ರೇ ತಗೊಂಡಾಗ ನಮಗೆ ಈ ಸಂಪೂರ್ಣವಾಗಿ ಕೊಳೆ ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಯಾಕೆಂದರೆ ಬೇರೆ ಯಾವುದೇ ಒಂದು ರೋಗಕ್ಕೆ ತುತ್ತಾದ್ರೂ ಸಹ ಇಷ್ಟು ಪ್ರಮಾಣದಲ್ಲಿ ಇಷ್ಟು ತ್ವರಿತಗತಿನಲ್ಲಿ ನಾವು ನಷ್ಟ ಅನುಭವಿಸೋದಿಲ್ಲ. ಈ ಅಡಕೆನಲ್ಲಿ ಕೊಳೆ ರೋಗ ಬಂತು ಅಂದರೆ ಈ ನಷ್ಟದ ಪ್ರಮಾಣ ಬಹಳ ಇಷ್ಟು ತ್ವರಿತಗತಿನಲ್ಲಿ ನಾವು ನಷ್ಟ ಅನುಭವಿಸೋದಿಲ್ಲ. ಈ ಅಡಕೆನಲ್ಲಿ ಕೊಳೆ ರೋಗ ಬಂತು ಅಂದರೆ ಈ ನಷ್ಟದ ಪ್ರಮಾಣ ಭಾಳಷ್ಟು ಜಾಸ್ತಿ, 50-100 ನಾವು ನಷ್ಟವನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸೋದ್ರ ಮೂಲಕ ನಾವು ಮಾಡ್ಬೋದು. ಇದರ ಒಂದು ಪರಿಣಾಮ ಪ್ರಮಾಣ ಭಾಳಷ್ಟು ಜಾಸ್ತಿ, 50-100 ನಾವು ನಷ್ಟವನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸೋದ್ರ ಮೂಲಕ ನಾವು ಮಾಡ್ಬೋದು. ಇದರ ಒಂದು ಪರಿಣಾಮ ಎಷ್ಟು ದಿನಗಳವರೆಗೆ ಇರುತ್ತೆ ನಾಗೇಶ್ ಅವರೇ? ಅಂದರೆ ಇವಾಗ ಒಂದು ಸಲ ಸ್ಪ್ರೇ ಮಾಡಿದ್ರೆ ಸುಮಾರು 15-20 ದಿನಗಳ ತನಕ ಇದರ ಪರಿಣಾಮ ಇರ್ತದೆ. ಸೊ ನಾವು ಆ ಥರ 3 ಸ್ಪ್ರೇಗಳನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡೋದ್ರ ಮೂಲಕ ಅದೇನಂದರೆ ಈಗ ನಾವು ಅರ್ಥ ಮಾಡ್ಕೋಬೇಕು ಕೊಳೆ ರೋಗ ಬರೋದಕ್ಕೆ ಏನು ಕಾರಣ, ಯಾವ ಒಂದು ಅಂಶದಿಂದ ಅದು ಕೊಳೆ ರೋಗ ಸ್ಪ್ರೆಡ್ ಆಗುತ್ತೆ ಅನ್ನೋದಾದರೆ ಇದಕ್ಕೆ ಒಂದು ತೇವದ್ಕೋಬೇಕು ಕೊಳೆ ರೋಗ ಬರೋದಕ್ಕೆ ಏನು ಕಾರಣ, ಯಾವ ಒಂದು ಅಂಶದಿಂದ ಅದು ಕೊಳೆ ರೋಗ ಸ್ಪ್ರೆಡ್ ಆಗುತ್ತೆ ಅನ್ನೋದಾದರೆ ಇದಕ್ಕೆ ಒಂದು ತೇವದ ಒಂದು ವಾತಾವರಣ ಮತ್ತು ಸ್ವಲ್ಪ ಈಗ ಏನು ವಾತಾವರಣದಲ್ಲಿ ತೇವಾಂಶ ಇರತಕ್ಕಂಥದ್ದು ವೈರಾಣುಗಳನ್ನ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಅನ್ನೋದಾದರೆ ಇದಕ್ಕೆ ಒಂದು ತೇವದ ಒಂದು ವಾತಾವರಣ ಮತ್ತು ಸ್ವಲ್ಪ ಈಗ ಏನು ವಾತಾವರಣದಲ್ಲಿ ತೇವಾಂಶ ಇರತಕ್ಕಂಥದ್ದು ವೈರಾಣುಗಳನ್ನ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗ್ತದೆ, ಬೆಳವಣಿಗೆಗೆ ಅನುಕೂಲ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ವಾತಾವರಣ ಸಿಗದಂಗೆ ನಾವು ಅದನ್ನು ಕಾಪಾಡ್ಕೊಂತು ಅನ್ನೋದಾದರೆ ಇದಕ್ಕೆ ಒಂದು ತೇವದ ಒಂದು ವಾತಾವರಣ ಮತ್ತು ಸ್ವಲ್ಪ ಈಗ ಏನು ವಾತಾವರಣದಲ್ಲಿ ತೇವಾಂಶ ಇರತಕ್ಕಂಥದ್ದು ವೈರಾಣುಗಳನ್ನ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗ್ತದೆ, ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ವಾತಾವರಣ ಸಿಗದಂಗೆ ನಾವು ಅದನ್ನು ಕಾಪಾಡ್ಕೊಂತು ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ವಾತಾವರಣ ಸಿಗದಂಗೆ ನಾವು ಅದನ್ನು ಕಾಪಾಡ್ಕೊಂತು ಅಂದರೆ ಖಂಡಿತವಾಗ್ಲೂ ನಾವು ಅದನ್ನು ಹತೋಟಿ ಮಾಡಿದ್ವಿ ಅಂತಲೇ ಅರ್ಥ. ಆವಾಗ ಯಾವುದೇ ಥರ ಒಳ್ಳೆ ಕಾಯಿನೂ ತೂಕ ಬರ್ತವೆ, ಒಳ್ಳೆ ರೀತಿ ಹಾರ್ವೆಸ್ಟಿಂಗು ಅಥವಾ ಒಳ್ಳೆ ರೀತಿ ಕಟಾವು ಮಾಡೋದಕ್ಕೂ ಅನುಕೂಲ ಬರುತ್ತೆ. ಈಗ ನೀವೇ ಹೇಳಿದ ಹಾಗೆ ಹತೋಟಿ ಮಾಡಿದ್ವಿ ಅಂತಲೇ ಅರ್ಥ. ಆವಾಗ ಯಾವುದೇ ಥರ ಒಳ್ಳೆ ಕಾಯಿನೂ ತೂಕ ಬರ್ತವೆ, ಒಳ್ಳೆ ರೀತಿ ಹಾರ್ವೆಸ್ಟಿಂಗು ಅಥವಾ ಒಳ್ಳೆ ರೀತಿ ಕಟಾವು ಮಾಡೋದಕ್ಕೂ ಅನುಕೂಲ ಬರುತ್ತೆ. ಈಗ ನೀವೇ ಹೇಳಿದ ಹಾಗೆ ಈ ಶಿವಮೊಗ್ಗ ಆ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೀತಾ ಇದ್ರು, ಈಗಲೂ ಸಹ ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಒಂದು ಪ್ರದೇಶಗಳಲ್ಲೂ ನೀರಿನ ಸೌಲಭ್ಯ ಇರುವಂಥವರು ಅವರು ಸಹ ಅಡಿಕೆ ಬೆಳೆಗೆ ಮನಸೋತಿದ್ದಾರೆ, ಎಕರೆಗಟ್ಟಲೆ ಪ್ರದೇಶಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಮಳೆಯ ಒಂದು ಪ್ರಮಾಣ ವರ್ಷಕ್ಕೂ ಒಂದು ನೈಸರ್ಗಿಕ ಪರಿಣಾಮಗಳ ಪ್ರಭಾವದಿಂದ ಕೆಲವೊಂದು ಬದಲಾವಣೆನೂ ಆಗ್ತಾ ಇದೆ. ಹೌದು, ನಿರೀಕ್ಷೆಗೆ ತಕ್ಕ ಹಾಗೆಯೇ ಪ್ರತಿ ಮಳೆಗಾಲವೂ ಇರೋದಿಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಹೌದು ಸರ್. ಈಗ ಅಡಿಕೆ ಅಲ್ಲದೆ ಕಾಳುಮೆಣಸಿನ ಬೆಳೆಯಲು ಸಹ ಈ ಬೋರ್ಡೋ ದ್ರಾವಣದ ಒಂದು ಪರಿಣಾಮದಿಂದ ರೋಗ ನಿಯಂತ್ರಣ ಸುಲಭ ಅಂತ ನಾವು ಕೇಳಿದ್ದೀವಿ, ಅಲ್ಲಿ ಹೇಗೆ ಮಾಡಬೇಕಾಗುತ್ತೆ? ಕಾಳುಮೆಣಸಿಗೂ ಸಹ ಇದೇ ವಿಧಾನದಲ್ಲೇ ನಾವು ಮಾಡ್ತೇವೆ. ಅಲ್ಲಿ ಬೋಡೋ ಪೇಸ್ಟ್ ಅಂತ ಮಾಡ್ಕೊತೀವಿ, ಏಕೆಂದರೆ ಕೆಲವೊಂದು ಸಂದರ್ಭದಲ್ಲಿ 10% ಬೋಡೋ ಪೇಸ್ಟ್ ಅಂತ ಮಾಡಿಕೊಂಡು ನಾವು ಸ್ಪ್ರೇ ಮಾಡೋದನ್ನು ನೋಡ್ತೇವೆ. ಸೊ ಇಲ್ಲಿ ನಾವು ಏನು 1% ಅಂತ ಮಾಡಿದ್ವಿ ಅದನ್ನು 10% ಅಂತ ಮಾಡ್ಕೊತೀವಿ. ಬೋಡೋ ಪೇಸ್ಟನ್ನು ಮಾಡಿ ಸ್ಪ್ರೇ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಭಾಳ ಮುಖ್ಯವಾಗಿ ಏನಾದ್ರೂ ಕಟಾವು ಮಾಡೋ ಟೈಮಲ್ಲಿ ಅಥವಾ ಏನಾದ್ರು ಗಾಯ ಆದಾಗ ಅಥವಾ ಅಲ್ಲಿ ಒಂದು ಏನಾದ್ರು ವ್ಯತ್ಯಾಸಗಳಾದಾಗ ಮಾತ್ರ ಅಂಥ ಜಾಗದಲ್ಲಿ ಬೋಡೋ ಪೇಸ್ಟನ್ನು ಮಾಡಿ ನಾವು ಹಚ್ಚೋದನ್ನು ನಾವು ನೋಡ್ತೀವಿ. ಸೊ ಆ ಮೂಲಕ ಆ ಒಂದು ಪ್ರದೇಶವನ್ನು ನಾವು ಈ ಒಂದು ಲೇಪನ ಮಾಡೋದ್ರ ಮೂಲಕ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಬೋದು. ಸೊ ಕಾಳುಮೆಣಸನ್ನು ಸಹ ನಾವು ಯಾಕಂದರೆ ಇವಾಗ ಅಡಿಕೆಯಲ್ಲಿ ನಮಗೆ ಇಂಟರ್ಕ್ರಾಪ್ ಆಗಿ ಬಳಸೋದಿನಲ್ಲಿ ನಮಗೆ ಇಂಟರ್ಕ್ರಾಪ್ ಆಗಿ ಬಳಸುವಂಥದ್ದು ನಾವು ಅಲ್ಲಿ ಭಾಳಷ್ಟು ಈ ವೈರಾಣುಗಳು ಬರ್ತವೆ ಅವು ಇದಕ್ಕೂ ಸಹ ಅವಲಂಬಿಸ್ತದೆ. ಸೊ ಹಾಗಾಗಿ ಕಂಟ್ರೋಲ್ ಮಾಡುವಾಗ ಇದಕ್ಕೂ ಸಹ ಏನು ಬೋಡೋ ದ್ರಾವಣ ಸ್ಪ್ರೇನ ನಾವು ತೊಗೊಂಡ್ರೆ ಒಳ್ಳೆಯದು ಅಂತ ನಂದು ಭಾವನೆ. ಇನ್ನು ನಿಮ್ಮ ಅನುಭವದಲ್ಲಿ ಆರ್ಥಿಕ ತೋಟಗಾರಿಕೆ ಬೆಳೆಗಳು ಅಂದರೆ ಒಳ್ಳೆಯ ಒಂದು ಲಾಭವನ್ನು ಕೊಡುವಂತಹ ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಕಾಫಿ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ಈ ರೀತಿಯ ಒಂದು ಬೆಳೆಗಳ ಸಂರಕ್ಷಣೆಗೆ ಏನು ವಿಶೇಷವಾಗಿ ಕ್ರಮಗಳನ್ನು ಅಥವಾ ತಾಂತ್ರಿಕತೆಗಳನ್ನು ನೀವು ಶಿಫಾರಸು ಮಾಡ್ತೀರಿ? ಈಗ ಭಾಳ ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ನೋಡುವಂಥದ್ದು, ಅದರಲ್ಲೂ ಈಗ ತಾಪಗಳು ಏನು ಹೆಸರಿಸಿದ್ರಿ ಆ ಒಂದು ತೋಟಗಾರಿಕಾ ಬೆಳೆ ಬಹುವಾರ್ಷಿಕ ಬೆಳೆಗಳು ಇವುಗಳಲ್ಲಿ ನೆಟ್ ಡ್ರಾಪ್ ಅಂತ ಹೇಳ್ತೀವಿ, ಅಂದರೆ ಈಚುಗಳು ಬೀಳೋದನ್ನು ನಾವು ಜಾಸ್ತಿ ಕಾಣ್ತೇವೆ. ಯಾಕೆಂದರೆ ಇವುಗಳಲ್ಲಿ ಈಗ ಪೊಟ್ಯಾಶ್ ಅಂಶದ ಕೊರತೆ ಬಂದರೆ ಆವಾಗ ಈಚುಗಳು ಬೀಳುತ್ತೆ. ಸೊ ಅದಕ್ಕೆ ನಾವು ಎಲ್ಲ ಬೆಳೆಗಳಿಗೂ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಅದಕ್ಕೆ ನಾವು ವೈಜ್ಞಾನಿಕವಾಗಿ ಭೂಮಿಯನ್ನು ನಾವು ಮಣ್ಣನ್ನು ಏನು ಪರೀಕ್ಷೆ ಮಾಡಿಸಿ ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನ ಸಮಗ್ರ ರೀತಿಯಲ್ಲಿ ಕೊಡೋದ್ರ ಮೂಲಕ ನಾವು ರಕ್ಷಣೆ ಮಾಡ್ಬೋದು. ಈಗ ಅದಕ್ಕೆ ಬೇಕಾಗುವಂಥ ಈಗ ಪೊಟ್ಯಾಶ್ ಇರ್ಬೋದು ಅಥವಾ ಬೋರಾನ್ ಇರ್ಬೋದು ಅಥವಾ ಈ ಒಂದು ಲಘು ಪೋಷಕಾಂಶಗಳು ಬಹಳಷ್ಟು ಗಿಡದ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೆ. ಸೊ ಹಾಗಾಗಿ ಅವಕ್ಕೆ ಬೇಕಾಗುವಂಥ ಎಲ್ಲ ಒಂದು ಸಮಗ್ರವಾದಂಥ ಪೋಷಕಾಂಶಗಳನ್ನ ಕೊಡೋದ್ರ ಮೂಲಕ ಅವುಗಳನ್ನ ಸದೃಢಗೊಳಿಸ್ಬೇಕು ಅಂತ ಹೇಳ್ತೀವಿ. ಅದು ಮೊದಲನೇದಾಗಿ. ಎರಡನೇದಾಗಿ ಅದಕ್ಕೆ ಇವಾಗ ನೀರಿನ ನಿರ್ವಹಣೆ ಇರ್ಬೋದು ಅಥವಾ ಈಗ ಕಳೆ ನಿರ್ವಹಣೆ ಇರ್ಬೋದು ಅವುಗಳನ್ನೂ ಸಹ ನಾವು ಒಳ್ಳೆ ರೀತಿ ಮಾಡೋದ್ರ ಮೂಲಕ ಅದಕ್ಕೆ ಬೆಳೆಯೋದಕ್ಕೆ ಉತ್ತಮವಾದಂಥ ಒಂದು ವಾತಾವರಣವನ್ನಬೋದು ಅಥವಾ ಈಗ ಕಳೆ ನಿರ್ವಹಣೆ ಇರ್ಬೋದು ಅವುಗಳನ್ನೂ ಸಹ ನಾವು ಒಳ್ಳೆ ರೀತಿ ಮಾಡೋದ್ರ ಮೂಲಕ ಅದಕ್ಕೆ ಬೆಳೆಯೋದಕ್ಕೆ ಉತ್ತಮವಾದಂಥ ಒಂದು ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು. ಸೊ ಅದನ್ನು ನಾವು ನೋಡಿಕೊಂಡು ಅಂತಂದರೆ ಅದನ್ನು ಸಹ ಹತೋಟಿಗೆ ಬರ್ತಾ ಹೋಗುತ್ತೆ. ಮತ್ತು ಯಾವುದೇ ಥರ ರೋಗ ಅಥವಾ ಒಂದು ಬರ್ತಾ ಇದೆ ಅಂತಂದಾಗ ಅದರ ಪ್ರಾರಂಭಿಕ ಹಂತದಲ್ಲೇ ನಾವು ರೋಗಕ್ಕೆ ಬೇಕಾಗುವಂಥ ಮದ್ದನ್ನು ಸಿಂಪಡಣೆ ಮಾಡೋದ್ರ ಮೂಲಕ ನಾವು ಹತೋಟಿಯನ್ನು ಮಾಡ್ಬೋದು. ಯಾವುದೇ ಒಂದು ಹತೋಟಿ ಮಾಡೋದಕ್ಕಿಂತ ಮುಂಚೆ ದಯಮಾಡಿ ರೈತ ಬಾಂಧವರು, ವಿಜ್ಞಾನಿಗಳ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ತಜ್ಞರುಗಳ ಒಂದು ಮಾಹಿತಿ ಆಧಾರದ ಮೇಲೆ ಅದಕ್ಕೆ ಬೇಕಾಗುವಂಥ ಸ್ಪ್ರೇಗಳನ್ನ ತಗೊಳ್ಳೋದ್ರ ಮೂಲಕ ಹತೋಟಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಇನ್ನು ಸಾವಯವ ಕೃಷಿ ವಿಧಾನದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದರಿಂದ ಅನವಶ್ಯಕವಾಗಿ ಈ ಕೀಟನಾಶಕಗಳ ಖರ್ಚು ಕಡಿಮೆ ಆಗುವಂತಹ ಸನ್ನಿವೇಶ ನಾವು ಸಾಕಷ್ಟು ಕಡೆಗಳಲ್ಲಿ ನೋಡ್ತಾ ಇದ್ದೀವಿ. ಹೇಳಿ, ನಿಮ್ಮ ಅನುಭವ ಏನು? ಈಗ ಸಾವಯವವಾಗಿಯೂ ಹತೋಟಿ ಮಾಡ್ತಕ್ಕಂಥ ವಿಧಾನಗಳು ಸಾಕಷ್ಟು ಬಂದಿದೆ. ಈಗ ನಮ್ಮ ಏನು ವಿ ಸಿ ಫಾರಮಲ್ಲೂ ಸಹ ಕೆಲವೊಂದು ಜೈವಿಕವಾಗಿ ಕೀಟನಾಶಕಗಳಿರ್ಬೋದು ಅಥವಾ ಜೈವಿಕವಾಗಿ ಉತ್ಪಾದನೆ ಮಾಡ್ತಕ್ಕಂಥ ಗೊಬ್ಬರಗಳಿರ್ಬೋದು ಅವುಗಳನ್ನೆಲ್ಲ ಈಗ ಉತ್ಪಾದನೆ ಮಾಡೋದಕ್ಕೆ ಒಂದು ಹೊಸದಂಥ ಸಂಶೋಧನಾ ಘಟಕವನ್ನೇ ಅಥವಾ ಉತ್ಪಾದನಾ ಘಟಕವನ್ನೇ ನಮ್ಮ ವಿ ಸಿ ಫಾರಮಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸೊ ಅಲ್ಲಿ ನೂರಾರು ಜನ ಪ್ರತಿನಿತ್ಯ ನೂರಾರು ಜನ ರೈತ ಬಾಂಧವರು ಬಂದು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಪಡ್ಕೋತಾ ಇರ್ತಾರೆ. ಹಾಗಾಗಿ ಸಾವಯವವಾಗಿಯೂ ಕೆಲವೊಂದು ರೋಗಗಳನ್ನ ಹತೋಟಿ ಮಾಡ್ತಕ್ಕಂಥದ್ದು ಅಥವಾ ಬೇಕಾಗುವಂಥ ಗೊಬ್ಬರಗಳನ್ನ ನೀಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ನಮ್ಮಲ್ಲಿ ರೈಸೋಬಿಯಮಿಂದ ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಬೇರೆ ಬೇರೆ ಅಂಶಗಳಿಂದ ಸಾವಯವ ಜೈವಿಕವಾದಂಥ ಅಂಶಗಳಿಂದ ಮಾಡ್ತಾ ಇರತಕ್ಕಂಥದ್ದು ನಮ್ಮಲ್ಲಿದೆ. ನಮ್ಮಲ್ಲಿ ಉತ್ಪಾದನೆ ಮಾಡಿಯೂ ಸಹ ಕೊಡ್ತಾ ಇದ್ದಾರೆ. ಟ್ರೈಕೋಡರ್ಮಾ ಇರ್ಬೋದು, ಪಿ ವಿ ಎಸ್ ಅಂತ ಹೇಳ್ತೀವಿ. ಸೊ ಆ ಥರ ಸಾಕಷ್ಟು ಜೈವಿಕವಾಗಿಯೇ ಹತೋಟಿ ಮಾಡ್ತಕ್ಕಂಥದ್ದು ಇದೆ. ಸೊ ಅವುಗಳನ್ನ ಬಳಕೆ ಮಾಡೋದ್ರ ಮೂಲಕ ಭಾಳ ಮುಖ್ಯವಾಗಿ ತಾವು ಹೇಳ್ದಾಗೆ ಖರ್ಚು ಕಡಿಮೆ ಮಾಡ್ಬೋದು. ಖರ್ಚು ಕಡಿಮೆ ಮಾಡೋದು ಮತ್ತು ಆರೋಗ್ಯದ ಮೇಲೂ ಮುಂದಿನ ದಿನಗಳಲ್ಲಿ ಆರೋಗ್ಯದ ಮೇಲೂ ಸಹ ಉತ್ತಮವಾದಂಥ ಪರಿಣಾಮ ಆಗಬೇಕು ನಮ್ಮ. ಯಾಕಂದರೆ ಇವಾಗ ಭೂಮಿಯಲ್ಲಿ ಆ ಒಂದು ರೆಸಿಡ್ಯುಯಲ್ ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ, ಈ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡೋದ್ರ ಮೂಲಕ ಆಗುವಂಥ ರೆಸಿಡ್ಯುಯಲ್ ಎಫೆಕ್ಟನ್ನು ಸಹ ನಾವು ಕಡಿಮೆ ಮಾಡಬೇಕು ಅನ್ನೋದಾದರೆ ಈಗ ಕಾಲಕ್ರಮೇಣವಾಗಿ ನಾವು ಸಮಗ್ರವಾಗಿ ಹತೋಟಿ ಮಾಡೋದ್ರ ಮೂಲಕನೇ ನಾವು ಮಾಡ್ಬೋದು. ಅದರಲ್ಲೂ ಸಾವಯವವಾಗಿ ಅವರು ಪರಿವರ್ತನೆ ಹೊಂದ್ತಾ ಇದ್ದಾರೆ ಅಂತಂದರೆ ಭಾಳಷ್ಟು ಒಳ್ಳೆಯ ವಿಚಾರ. ಸಾವಯವವಾಗಿ ಮಾಡಿದ್ರೂ ಸಹ ಲಾಭದಾಯಕವಾಗಿ ಆಗಿರತಕ್ಕಂಥ ಅದೆಷ್ಟೋ ರೈತ ಬಾಂಧವರು ನಮಗೆ ನಿದರ್ಶನಕ್ಕೆ ಸಿಗ್ತಾರೆ. ಸೊ ಹಾಗಾಗಿ ನಮ್ಮಲ್ಲೂ ಸಹ ಸಾವಯವ ಮಾಡೋದಕ್ಕೆ ಒಳ್ಳೆ ರೀತಿಯಾದಂಥ ಉತ್ತೇಜನವನ್ನು ನೀಡ್ತಾ ಇದ್ದೇವೆ. ಸೊ ಬೇಕಾಗಿರೋ ಈಗ ಸಾವಯವ ಕೃಷಿ ಬಗ್ಗೆ ಅಥವಾ ಸಾವಯವ ವಿಚಾರವಾಗಿ ಮಾಹಿತಿನೂ ಸಹ ನಮ್ಮ ಕೃಷಿ ಮಹಾವಿದ್ಯಾಲಯದಿಂದ ಪಡ್ಕೋಬಹುದು. ಇನ್ನು ಈ ಬೋರ್ಡೋ ದ್ರಾವಣ, ಇದು ಒಂದು ವರ್ಷದಲ್ಲಿ ಒಂದು ಸಿಂಪರಣೆ ಆದರೆ ಒಂದು ಬೆಳೆಗೆ ಸಾಕಾಗ್ಬೋದಾ, ಹೇಗೆ ಅದು? ಇಲ್ಲ, ಇದು ಒಂದು ಸಿಂಪಡಣೆ ಅಂತಂದರೆ ಅದರ ಒಂದು ಅವಧಿ ಅಂದರೆ ಮೂರು ಸಿಂಪಡಣೆ. ಹಾಂ, ಮೂರು ಸಿಂಪಡಣೆ ಮಾಡಿಕೊಂಡ್ರೆ ಸಾಕಾಗ್ತದೆ, ಮತ್ತೆ ಏನು ಬೇಕಾಗೋದಿಲ್ಲ. ಯಾಕೆಂದರೆ ನಾವು ಅದನ್ನು ಪ್ರೊಟೆಕ್ಟಿವ್ ಆಗಿ ನಾವು ತಗೋತೀವಿ. ಒಂದು ಸಲ ನಾವು ಬರುವಂಥ ವಾತಾವರಣ, ಕೊಳೆ ರೋಗ ಬರೋದಕ್ಕೆ ಬೇಕಾಗುವಂಥ ವಾತಾವರಣನ ತಪ್ಪಿಸಿದ್ರೆ ಮತ್ತೆ ಕೊಳೆ ರೋಗ ಬರೋದಿಲ್ಲ, ನೆಕ್ಸ್ಟ್ ಸೀಸನ್ಗೆ ಬರುವಂಥದ್ದು. ಒಂದು ವೇಳೆ ರೋಗ ಪೀಡಿತ ಆಗಿತ್ತು ಅವಾಗ ಏನು ಮಾಡಬೇಕು? ಸರ್, ಈಗ ಆಲ್ರೆಡಿ ಆಗಿದೆ ಅನ್ನೋದಾದರೆ ಅದಕ್ಕೆ ಕೆಲವೊಂದು ಬೇರೆ ಕೆಮಿಕಲ್ ಸ್ಪ್ರೇನೂ ಮಾಡ್ಬೋದು. ಈಗ ರಿಡೋಮಿಲ್ ಅಂತ ಇದೆ ಸರ್, ರಿಡೋಮಿಲ್ ಅನ್ನತಕ್ಕಂಥದ್ದನ್ನು 0.2% ಅಂತ ಹೇಳ್ತೀವಿ. 0.2%ನ್ನು ನಾವು ರಿಡೋಮಿಲ್ನ ಸ್ಪ್ರೇ ಮಾಡೋದ್ರ ಮೂಲಕ ನಾವು ಹತೋಟಿಯನ್ನು ಮಾಡಬೇಕಾಗುತ್ತೆ. ಬಟ್ ಅದೇ ನಮಗೆ ಈಗಾಗಲೇ ಹೇಳಿದಾಗೆ ಅದು ಕಾಸ್ಟ್ ವೈಸು ಜಾಸ್ತಿ. ಈಗ 0.2 ml ಅಥವಾ 0.2% ಅಷ್ಟೇ ಬಳಸಬೇಕು. ಯಾಕಂದರೆ ಇವಾಗ ರೈತರಿಗೆ ಅದು ದುಬಾರಿ ಆಗ್ತದೆ. ಹಾಗಾಗಿ ನಾವು ನೋಡ್ಬೋದು, ಅದು ಒಂದು ಬೋಡೋ ದ್ರಾವಣಕ್ಕೆ ಚೆನ್ನಾಗಿ ಮಾಡಿಕೊಂಡ್ರೆ ಒಳ್ಳೇದು ಅನ್ನೋದು. ಎಷ್ಟು ಖರ್ಚು ಆಗ್ಬೋದು ಒಂದು ಒಂದು ಎಕರೆ ಪ್ರದೇಶ ಅಥವಾ ಇಂತಿಷ್ಟು ಗಿಡಗಳಿಗೆ ನಾವು ಸ್ಪ್ರೇ ಮಾಡಬೇಕು ಅನ್ನೋದಾದರೆ? ಅಲ್ಲ, ಈಗ ನಮಗೆ ಒಂದು ಕನಿಷ್ಠ ಅಂತಂದರೆ 4,000 ತನಕನೂ ಖರ್ಚು ಬರ್ತದೆ ಸರ್. 4,000 ಒಳಗಡೆ ನಾವು ಎಲ್ಲ ರೀತಿಯಾದಂಥ ಒಂದು ಹತೋಟಿ ಮಾಡ್ಬೋದು. ಒಂದು ಎಕರೆ ಪ್ರದೇಶದಲ್ಲಿ 4,000-6,000 ಒಳಗಡೆ ನಾವು ಖರ್ಚು ಮಾಡ್ಬೋದು. ಆ ಖರ್ಚು ಮಾಡಿ ನಾವು ಹತೋಟಿಯನ್ನು ಮಾಡ್ಬೋದು. ಅಥವಾ ನಾವೇನಾದ್ರು ಬಿಟ್ಕೊಂಡು ನಾವು ಈ ಥರ ರಿಡೋಮಿಲ್ಲು ಇದನ್ನೆಲ್ಲ ಬಳಸಿ ಮಾಡ್ತೀವಿ ಅಂತಂದರೆ 10,000 ಜಾಸ್ತಿ ಖರ್ಚು ಹೋಗುತ್ತೆ. ಸೊ ಲೆಸ್ ದೆನ್ 5,000 ಅಲ್ಲಿ ಅಂದರೆ 50% ಕಡಿಮೆನಲ್ಲೇ ಮಾಡ್ಕೊಬೋದು. ಅಂದರೆ ಒಂದು ವರ್ಷದವರೆಗೆ ಆ ಒಂದು ಬೆಳೆ ಅವಧಿಯಲ್ಲಿ ಇದು ರಕ್ಷಣೆಯನ್ನು ನೀಡ್ತದೆ. ಹೌದು. ಆತ್ಮೀಯ ಕೇಳುಗರೆ, ಏಪ್ರಿಲ್ 10 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೇಶ್. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252582 ಅಥವಾ 251509. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಏಪ್ರಿಲ್ 10 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಒಳ್ಳೆಯದು ನಾಗೇಶ್ವರೇ, ಇಷ್ಟೊತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖ ಆರ್ಥಿಕ ಬೆಳೆಗಳು, ಅದರಲ್ಲೂ ಅಡಿಕೆ ಹಾಗೂ ಕಾಳುಮೆಣಸು, ಇವುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಈ ಕೊಳೆ ರೋಗದ ನಿರ್ವಹಣೆಗೆ ಹೇಗೆ ಒಂದು ರಾಮಬಾಣವಾಗಿ ನಾವು ಬೋರ್ಡ ದ್ರಾವಣವನ್ನು ಉಪಯೋಗಿಸಬಹುದು, ಅವುಗಳ ತಯಾರಿಕೆ ಹೇಗೆ, ಪ್ರಾಮುಖ್ಯತೆ ಹೇಗೆ, ಹೇಗೆ ಅದು ಬಹಳ ಅನುಕೂಲಕರವಾದ ಒಂದು ವಿಧಾನ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಇದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇಷ್ಟೆಲ್ಲ ಕೇಳಿದ ಮೇಲೂ ರೈತರಿಗೆ ಅನ್ನಿಸ್ತಿರುತ್ತೆ, ನಾವು ನಾಗೇಶ್ ಅವ್ರ ಜೊತೆ ನೇರವಾಗಿ ಒಂದೆರಡು ಮಾತಾಡಿದರೆ ಚೆನ್ನಾಗಿರೋದು, ಇನ್ನೊಂದಿಷ್ಟು ವಿಚಾರ ತಿಳ್ಕೊಳ್ಬೋದಾಗಿತ್ತು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ 3 ಸಾರಿ ಹೇಳಿ. ಆಯಿತು. ನನ್ನ ಒಂದು ದೂರವಾಣಿ ಸಂಖ್ಯೆ 9986500489. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9986500489. 9986500489. ತಾವು ಕರೆ ಮಾಡಿ ಯಾವುದೇ ಒಂದು ವಿಚಾರ ಬಗ್ಗೆ ತಾವು ಕೇಳ್ಬೋದು. ಅದರಲ್ಲೂ ಭಾಳ ಮುಖ್ಯವಾಗಿ ವಿಸಿ ಫಾರಂನಲ್ಲಿ ನಡೀತಾ ಇರತಕ್ಕಂಥ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮಾಹಿತಿನ ತಾವು ಕೇಳ್ಬೋದು. ಬಹಳ ಸಂತೋಷ. ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತೋಟಗಾರಿಕೆ ಬೆಳೆಗಳಲ್ಲಿ ಬೋರ್ಡೋ ದ್ರಾವಣದ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ನಾಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಕೇಳುಗರೇ, ಇದೀಗ ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರು ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸೋದ್ರಿಂದ ಉತ್ತಮ ಮೊಳಕೆ ಪ್ರಮಾಣ ಸಾಧ್ಯವಾಗುತ್ತದೆ. ಬೆಳೆಯಲ್ಲಿ ಒಂದೇ ರೀತಿಯ ಬೆಳವಣಿಗೆ ಕಂಡುಬರುವುದಲ್ಲದೆ ಏಕಕಾಲಕ್ಕೆ ಕಟಾವಿಗೆ ಕೂಡ ಬರುತ್ತದೆ. ಬೀಜದಿಂದ ಹರಡುವ ರೋಗಗಳನ್ನು ಕೂಡ ನಿಯಂತ್ರಣ ಮಾಡಬಹುದು. ಉತ್ತಮ ಗುಣಮಟ್ಟದ ಬೀಜಗಳನ್ನ ಬಳಸೋದ್ರಿಂದ ಗೊಬ್ಬರ ಅಥವಾ ಇನ್ನಿತರೆ ಪರಿಕರಗಳಿಗೆ ಸ್ಪಂದನೆ ನೀಡುತ್ತೆ ಹಾಗೂ ಉತ್ತಮ ಕೃಷಿ ನಿರ್ವಹಣೆಗೆ ಸಹಕಾರಿಯಾಗುತ್ತೆ. ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗಿಸಿ ಬೆಳೆಯನ್ನ ಬೆಳೆದ್ರೆ ಸಾಮಾನ್ಯ ಇಳುವರಿಗಿಂತ 20% ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗುತ್ತೆ. ಈ ರೀತಿ ಪಡೆಯುವ ಬೆಳೆಯ ಉತ್ಪನ್ನವು ಗುಣಮಟ್ಟ ಉಳ್ಳದ್ದಾಗಿದ್ರೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಕೂಡ ದೊರೆಯುತ್ತೆ. ಉತ್ತಮ ಗುಣಮಟ್ಟದ ಬೀಜಗಳ ಗುಣಲಕ್ಷಣಗಳಂದ್ರೆ ಇವು ಉತ್ತಮ ವಂಶವಾಹಿನಿ ಹೊಂದಿರುತ್ತವೆ, ಉತ್ತಮ ತಳಿ ಶುದ್ಧತೆ, ಭೌತಿಕ ಶುದ್ಧತೆ, ಕಳೆ ಹಾಗೂ ಇತರೆ ಬೆಳೆ ತಳಿಗಳ ಬೀಜಗಳಿಲ್ಲದಿರುವುದು, ರೋಗ ಮತ್ತು ಕೀಟಗಳ ಸೋಂಕಿನಿಂದ ಮುಕ್ತವಾಗಿರುವುದು ಹಾಗೂ ಉತ್ತಮ ಮೊಳಕೆ ಸಾಮರ್ಥ್ಯ ಮುಂತಾದವು. ರೈತರು ಬಿತ್ತನೆ ಬೀಜಗಳನ್ನು ಕೊಳ್ಳುವಾಗ ಅಧಿಕೃತ ಬೀಜ ಮಾರಾಟಗಾರರಲ್ಲೇ ಖರೀದಿಸಬೇಕು. ಬೀಜಗಳನ್ನು ಕೊಳ್ಳುವಾಗ ಕಡ್ಡಾಯವಾಗಿ ನಗದು ಅಥವಾ ಸಾಲದ ರಸೀದಿ ಪಡೆಯಬೇಕಲ್ಲದೆ ಬಿತ್ತನೆ ಬೀಜದ ಅವಧಿ ಮುಗಿಯದಿರುವ ಬಗ್ಗೆ ಗಮನವಿಡುವುದು ಬಹಳ ಒಳ್ಳೆಯದು. ಖರೀದಿಸುವ ಪ್ರತಿ ಚೀಲವೂ ಗುರುತಿನ ಚೀಟಿಯನ್ನು ಹೊಂದಿರಬೇಕು. ಬಿತ್ತನೆ ಬೀಜದ ಚೀಲಕ್ಕೆ ಯಾವುದೇ ರೀತಿಯ ಹಾನಿಯಾಗಬಾರದು. ಚೀಟಿಯ ಅಥವಾ ಕಟ್ಟುದಾರವನ್ನು ಬದಲಿಸದಿರುವುದು, ತಿದ್ದಿಲ್ಲದಿರುವುದು ಮುಂತಾದ ಅಂಶಗಳನ್ನು ಖಾತರಿಪಡಿಸಿಕೊಂಡ ನಂತರವೇ ಬಿತ್ತನೆ ಬೀಜಗಳನ್ನ ಕೊಳ್ಳಬೇಕು. ರೈತರು ಈ ರೀತಿ ಖರೀದಿಸಿದ ಬಿತ್ತನೆ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಿದ ನಂತರ ಅದರ ನಗದು ರಸೀದಿ, ಗುರುತಿನ ಚೀಟಿ, ಕಟ್ಟುದಾರ, ಚೀಲ ಮುಂತಾದವನ್ನು ಸರಿಯಾಗಿ ಸಂರಕ್ಷಿಸಿ ಇಡಬೇಕು.

ರಂಗಯ್ಯ ರಂಗೋಲೇನ್ ಹಾಕಿದೆ, ರಂಗಯ್ಯನ ಹಿಂದೆ ತುಳಸಮ್ಮ ಕೈಯಲ್ಲೋಸ್ತೂರವೇ, ರಂಗಯ್ಯನ ಹಿಂದೆ ರಂಗಯ್ಯ ತುಳಸಂ ಬರುತ್ತಾಳೆಂದು ಮಂಗಳಾರ್ಹತಿ ಹಿಡದಿದ್ದೆ ಕೈಯಲ್ಲೋಸ್ತೂರವೇ, ಮಂಗಳಾರತಿ ಹಿಡದು ರಂಗಯ್ಯ ಅಂಗೈನೊಂದಾವೇ, ಮುಂಗಯ್ಯ ಹವಳ ಸಿಡಿದಾವೇ ಕೈಯಲ್ಲೋಸ್ತೂರುವೇ, ಮುಂಗಯ್ಯನೆ ಹವಳ ರಂಗಯ್ಯ ಸಿಡಿದವ್ ರಂಗಯ್ಯನ ಮುಂದಕ್ಕೆ ಸಾಗಿ ಬರ ಹೇಳಿ ಕೈಯಲ್ಲೋಸ್ತೂರುವೆ, ಕೈಯಲ್ಲಿ ಒಸ್ತೂರುವೆ ರಂಗಯ್ಯ ಕಾವಿಯ ಜೋತುರುವೆ, ಎಲ್ಲಿ ಹೋಗಿದ್ರಿಯೇ ನನ್ನ ಗುರುವೆ, ಚಿನ್ನದ ಗರಿಯೇ ಭಿನ್ನಹ ಮಾಡಿಸುವೆ, ಭಿನ್ನಹ ಮಾಡಿಸುವೆ, ಭಿನ್ನಹ ಮಾಡಿಸುವೆ, ರಂಗಯ್ಯನ ಗಿರಿಯಾಗೆ ರಂಗಯ್ಯ ಮಂಜು ಗೌದಾವಲ್ಲೇ ಮಂಜಲ್ಲ ಕಾಣೆ ಮಳಿ ಮಾಡ ಕೈಯಲ್ಲೋಸ್ತೂರುವೆ, ಕೈಯಲ್ಲೋಸ್ತೂರುವೆ ಮಂಜಲ್ಲನೆ ಕಾಣೆ ರಂಗಯ್ಯ ಮಡು ಮಡು ರಂಗಯ್ಯನ ಮಂಗಳಾರತಿ ಹೋಗೆ ಕಾಣೆ ಕೈಯಲ್ಲಿ